ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ತಮಗೆಲ್ಲ ಇವತ್ತಿನ ವಿಷಯದ ಬಗ್ಗೆ ಕುತೂಹಲ ಇರಬಹುದು, ಈಗಾಗಲೇ ನಮ್ಮ ಜಿಂಗಲ್ನೊಳಗ ಕೇಳು ಇರ್ತೀರಿ. ಈ ಸಲದ ವಿಷಯ ಆಫೆರೆಸಿಸ್ ಅನ್ನುವಂಥದ್ದು. ಶ್ರೋತೃ ಬಾಂಧವರೇ, ಮೊದಲಿಗೆ ನಿಮ್ಗೆ ಈ ಒಂದು ಆಫೆರೆಸಿಸ್ ಅಂದಾಗ ಏನಿದು ಅಂತ ಅನಿಸ್ಬಹುದು, ಆದರೆ ಈಗಾಗಲೇ ನಮ್ಮ ತಜ್ಞ ವೈದ್ಯರು ಜಿಂಗಲ್ನೊಳಗೆ ಅದು ಏನು ಅಂತ ಹೇಳ್ಯಾರ. ಇನ್ನೊಮ್ಮೆ ನಿಮಗೆ ಸಾಮಾನ್ಯ ಭಾಷೆಯೊಳಗೆ ನಾ ಹೇಳಿಕ್ ಪ್ರಯತ್ನ ಪಡ್ತೀನಿ, ಆಮೇಲೆ ಡಾಕ್ಟರ್ ಕೂಡ ನಿಮ್ಗೆ ಎಲ್ಲ ಮಾಹಿತಿ ನೀಡ್ತಾರೆ. ಸರಿಯಾಗಿ ಕೇಳಿಕೊಂಡು ಆಮೇಲೆ ಪ್ರಶ್ನೆಗಳನ್ನು ಕೇಳ್ರಿ. ಈಗ ಆಫೆರೆಸಿಸ್ ಅಂತ ನಮ್ಮ ತಜ್ಞ ವೈದ್ಯರು ಹೇಳಿರೋ ಪ್ರಕಾರ, ಈಗ ನಮ್ಗೆ ಹೆಚ್ಚಾಗಿ ಡೆಂಗ್ಯೂ ಬಂದಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ಯಾವ ಅಂತ ನಾವು ಸಾಮಾನ್ಯರು ಮಾತಾಡ್ತಿದ್ದೀವಿ ನೋಡ್ರಿ. ಹಂಗೆ ಆ ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ ಅದನ್ನು ಪ್ಲೇಟ್ಲೆಟ್ಸ್ ಅಷ್ಟ ತೆಗೆದು ಒಂದು ಏನು ನಮಗೆ ಆ ತಜ್ಞ ವೈದ್ಯರು ಒಂದು ವಿಶೇಷವಾದ ಚಿಕಿತ್ಸೆಯನ್ನು ಕೊಡ್ತಾರಲ್ಲ, ಆ ಒಂದು ಪ್ರಕ್ರಿಯೆಗೆ ಆಫೆರೆಸಿಸ್ ಅಂತ ಹೇಳ್ತೀವಿ ಅಂತ ತಜ್ಞ ವೈದ್ಯರು ಹೇಳ್ತಾರೆ. ಆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿರುವವರು ಡಾಕ್ಟರ್ ಲಕ್ಷ್ಮೀದೇವಿ ಕೆಬಿ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ರೀ. ಡಾಕ್ಟರ್ ಲಕ್ಷ್ಮೀದೇವಿ ಕೆಬಿ ಅವರು ಮೂಲತಃ ಬಳ್ಳಾರಿಯವರು. MBBS ಪದವಿಯನ್ನು 1993 1997 ಕ್ಲಿನಿಕಲ್ ಪ್ಯಾಥಾಲಜಿಯೊಳಗೆ ಡಿಪ್ಲೊಮಾ ಪದವಿಯನ್ನು ಕಲಬುರಗಿ ವಿಶ್ವವಿದ್ಯಾಲಯದ ಬಳ್ಳಾರಿಯ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೊಳಗೆ ಪಡೆದಾರ. ಮೊದಲಿಗೆ ಬಳ್ಳಾರಿಯ ಗೀತಾ ನರ್ಸಿಂಗ್ ಹೋಮ್ನೊಳಗೆ ಹುಬ್ಬಳ್ಳಿ ಡಯಾಗ್ನೋಸ್ಟಿಕ್ಸ್ನೊಳಗೆ ರೆಸಿಡೆಂಟ್ ಡಾಕ್ಟರ್ ಆಗಿ ಕೆಲಸ ಮಾಡ್ಯಾರ. 2005 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 21 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ರಕ್ತ ಭಂಡಾರದ ವೈದ್ಯಾಧಿಕಾರಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀದೇವಿ ಕೆಬಿ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಡಾಕ್ಟರ್. ಇವತ್ತ ಒಂದ್ ಸ್ವಲ್ಪ ನಮ್ಮ ಶ್ರೋತೃಗಳಿಗೆ ಒಮ್ಮಿಂದೊಮ್ಮೆಲೆ ಆಫೆರೆಸಿಸ್ ಅಂದ್ಕೂಡಲೇ ಏನಿರಬಹುದಪ್ಪ ಅಂತ ಒಂದ್ ರೀತಿಯ ಕಾತುರ ಕುತೂಹಲ, ಹಂಗಾಗಿ ಮಾಹಿತಿಯನ್ನ ಮಾಡಿಕೊಂಡು ಬಿಡೋಣ. ಆ ನಂತರ ನಮ್ಮ ಶ್ರೋತೃಗಳು ಪ್ರಶ್ನೆಗಳನ್ನ ಕೇಳ್ತಾರೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀನಿ. ನಮಸ್ಕಾರ. ಮೊದಮೊದಲು ನಾವೆಲ್ಲ ಬೇಕಾದ ಪ್ರಮಾಣದಲ್ಲಿ ಸಂಪೂರ್ಣ ರಕ್ತ ಅಂದರೆ ಹೋಲ್ ಬ್ಲಡ್ ಅನ್ನು ದಾನಿಯಿಂದ ತೆಗೆದುಕೊಂಡು ರೋಗಿಗೆ ನೀಡುತ್ತಿದ್ದೇವೆ. ನಂತರದ ದಿನಗಳಲ್ಲಿ ರಕ್ತದಲ್ಲಿರುವ ಅಂಶಗಳನ್ನು ಬೇರ್ಪಡಿಸಿ ರೋಗಿಗೆ ನೀಡುವ ವಿಧಾನ ಬಂದಿತು. ಆದರೆ ಈಗ ನಾವು ರಕ್ತದಲ್ಲಿನ ಅಂಶಗಳನ್ನು ಬೇರ್ಪಡಿಸಿ ಬೇಕಾದ ಅಂಶವನ್ನಷ್ಟೇ ಶೇಖರಿಸಿ ಉಳಿದ ಅಂಶಗಳನ್ನು ದಾನಿಗೆ ಹಿಂದಿರುಗಿಸುವ ವಿಧಾನ ಬಂದಿದೆ. ಅದಕ್ಕೆ ನಾವು ಅಫರಿಸಿಸ್ ಎಂದು ಕರೆಯುತ್ತೇವೆ. ಈ ಅಫರಿಸಿಸ್ ಅಂದರೆ ಬೇರ್ಪಡಿಸುವುದು ಎಂದು ಅರ್ಥ. ಇದು ಒಂದು ವೈದ್ಯಕೀಯ ವಿಧಾನವಾಗಿದ್ದು ದಾನಿಯ ಅಥವಾ ರೋಗಿಯ ರಕ್ತವನ್ನು ಒಂದು ಯಂತ್ರದ ಮೂಲಕ ಹಾಯಿಸಿ ಬೇಕಾದ ಅಂಶವನ್ನು ಶೇಖರಿಸಿ ಉಳಿದ ರಕ್ತವನ್ನು ದೇಹಕ್ಕೆ ಹಿಂದಿರುಗಿಸಲಾಗುತ್ತದೆ. ಇದನ್ನು ನಾವು ಎರಡು ಉದ್ದೇಶಗಳಿಗೆ ಬಳಸುತ್ತೇವೆ. ಒಂದು ರಕ್ತ ಸಂಗ್ರಹಣೆ, ಎರಡನೇದು ತೆಗೆದುಹಾಕುವುದು. ಈ ಸಂಗ್ರಹಣೆಯಲ್ಲಿ ನಾವು ಕೆಂಪು ರಕ್ತ ಕಣ ತೆಗಿಬೋದು, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ ಅಥವಾ ಕಿರು ಫಲಕಗಳು ಅಂತ ಕನ್ನಡದಲ್ಲಿ ಕರಿತೀವಿ, ಆಮೇಲೆ ಕಾಂಡಕೋಶಗಳು, ಸ್ಟೆಮ್ ಸೆಲ್ಸ್ ಮತ್ತು ನೀರಿನಂಶ. ನೀರಿನಂಶ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ತೆಗೆದುಹಾಕುವುದು ಯಾವಾಗ ಮಾಡ್ತೀವಿ ಅಂದರೆ ರೋಗಿಯಲ್ಲಿ ರೋಗಕಾರಕ ಅಂಶಗಳಾದ ವಿಷಗಳು, ಆ್ಯಂಟಿಬಾಡಿಗಳು, ಅನಾರೋಗ್ಯಕ ರಕ್ತ ಕಣಗಳನ್ನು ತೆಗೆಯೋದಕ್ಕೆ ನಾವು ತೆಗೆದುಹಾಕುವುದು ಮಾಡ್ತೀವಿ. ಈ ಎಫರೆಸಿಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತದೆ ಹಂತ ಹಂತವಾಗಿ ತಿಳಿದುಕೊಳ್ಳಬೇಕೆಂದರೆ ಮೊದಲಿಗೆ ದಾನಿಯ ರಕ್ತದ ಕೈಯಲ್ಲಿನ ವೇನ್ ಅಂದರೆ ಅಭಿಧಮನಿಯಿಂದ ರಕ್ತವನ್ನು ತೆಗೆದು ಆ ರಕ್ತವನ್ನು ನಾವು ಯಂತ್ರಕ್ಕೆ ಸೇರಿಸುತ್ತೇವೆ. ಆ ಯಂತ್ರದ ಹೋಗುವ ಮುಂಚೆ ರಕ್ತಕ್ಕೆ ನಾವು ರಕ್ತ ಹೆಪ್ಪಗಟ್ಟಲಾರದ ಅಂಶವನ್ನು ಸೇರಿಸ್ತೇವೆ. ಯಾಕಂದರೆ ಒಂದ್ಸತಿ ರಕ್ತ ಹೊರಗಡೆ ಬಂದ ತಕ್ಷಣ ಅದು ಹೆಪ್ಪುಗಟ್ಟತೆ. ಅದಾದ ಮೇಲೆ ಅವಾಗ ನಿಮಗೆ ಬೇರ್ಪಡಿಸ್ಲಿಕ್ಕೂ ತೊಂದರೆ ಆಗುತ್ತೆ, ಬರೋದೇ ಇಲ್ಲ ಮಾಡೋದಕ್ಕೆ. ಸೊ ಅದನ್ನು ಆಮೇಲೆ ರಕ್ತದ ವಿಭಜನೆ ಆಗುತ್ತೆ. ಆ ಇನ್ಸ್ಟ್ರೂಮೆಂಟಲ್ಲಿ ರಕ್ತವು ತಿರುಗಣಿಯಲ್ಲಿ ತಿರುಗಿ ನಮಗೆ ಬೇಕಾದ ಅಂಶವನ್ನಷ್ಟೇ ಶೇಖರಿಸಿ ಉಳಿದ ಅಂಶವನ್ನು ದಾನಿಗೆ ಹಿಂದಿರಿಸಲಾಗುತ್ತದೆ. ಈ ವಿಧಾನಕ್ಕೆ ಬೇಕಾಗುವ ಅವಶ್ಯಕತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರವಾನಿಗೆ ಪಡೆದ ವೈದ್ಯ, ಆ ವೈದ್ಯ ಅವನಿಗೆ ಲೈಸೆನ್ಸ್ ಇರಬೇಕು. ಎರಡನೇದು ಉತ್ತಮವಾದ ಸಾಧನ ಇರಬೇಕು, ಇನ್ಸ್ಟ್ರೂಮೆಂಟ್ ಸರಿಯಾಗಿ ಕೆಲಸ ಮಾಡ್ತಿರಬೇಕು, ಮತ್ತು ಸಿಬ್ಬಂದಿ ಅವರು ತರಬೇತಿ ಪಡೆದಿರಬೇಕು, ಮತ್ತು ಆ ಕಾರ್ಯಾಚರಣೆಯಲ್ಲಿ ಅವರಿಗೆ ಸಂಪೂರ್ಣವಾದ ಜ್ಞಾನ ಮತ್ತು ಏನಾದರೂ ದಾನಿಗೆ ಏನಾದರೂ ತೊಂದರೆ ಆದರೆ ನಿವಾರಿಸುವ ಕಲೆ ಗೊತ್ತಿರಬೇಕು. ಎರಡನೇದಾಗಿ ಒಪ್ಪಿಗೆ ಇರಬೇಕು. ಒಪ್ಪಿಗೆ ಅಂದ್ರೇನು? ನಾವು ದಾನಿಯಿಂದ ರಕ್ತ ತೆಗಿಬೇಕಾದ್ರೆ ಅವನ ಹತ್ರ ಒಪ್ಪಿಗೆ, ಅದಕ್ಕೆ ತಿಳುವಳಿಕೆಯುಳ್ಳ ಒಪ್ಪಿಗೆ ಅಥವಾ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ತೊಗೋತೀವಿ. ಅವನಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವನಿಂದ ಸಿಗ್ನೇಚರ್ ತೊಗೊಂಡು ಏನಾಗ್ಬೋದು, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ತಿಳಿಸ್ಬೇಕು. ಆಮೇಲೆ ಪ್ರೋಟೋಕಾಲ್ಗಳು ಅಂದರೆ ಯಾವ ಥರ ನಾವು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅನ್ನೋದು ನಾವೊಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಮಾಡ್ಕೊಳ್ತೀವಿ. ಅದೇ ಥರನೇ ನಾವು ಫಾಲೋ ಮಾಡಬೇಕು, ಯಾವುದು ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಸಲಕರಣೆಗಳ ಗುಣಮಟ್ಟ ಸರಿಯಾಗಿರಬೇಕು, ಅಂದರೆ ಅದಕ್ಕೆ ಕ್ಯಾಲಿಬ್ರೇಷನ್ ಆಗಿರಬೇಕು. ಎವ್ರಿ 6 ಮಂತ್ಸ್ 6 ತಿಂಗಳಿಗೊಮ್ಮೆ ಆ ಇನ್ಸ್ಟ್ರೂಮೆಂಟಿಗೆ ಕ್ಯಾಲಿಬ್ರೇಷನ್ ಮಾಡಿರ್ತೀವಿ. ಆಮೇಲೆ ದಾನಿಗೆ ಏನಾರಾದರೆ ಅದನ್ನು ನಿವಾರಿಸುವ ಕಲೆ ಗೊತ್ತಿರಬೇಕು. ದಾನದ ನಂತರ ಆ ದಾನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ವಿಷಯ ತಿಳಿಸ್ಬೇಕು. ಮತ್ತು ಇನ್ನೊಂದು ರಕ್ತ ಭಂಡಾರದಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ಏನು, ಸರಿಯಾದ ದಾಖಲೆ ನಿರ್ವಹಣೆ. ನಾವು ಎಲ್ಲದನ್ನು ಡಾಕ್ಯುಮೆಂಟ್ ಮಾಡಿಡಬೇಕು, ಯಾಕಂದರೆ ನಮ್ಮ ಮೇಲೆ ಔಷಧ ನಿಯಂತ್ರಣಾಧಿಕಾರಿ ಇರ್ತಾರೆ, ಅವರು 3 ತಿಂಗಳಿಗೊಮ್ಮೆ ಇನ್ಸ್ಪೆಕ್ಷನಿಗೆ ಬರ್ತಾರೆ. ಸೊ ಅದನ್ನೆಲ್ಲ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನೋಡಿ ಡಾಕ್ಟರ್, ಎಷ್ಟು ಮಹತ್ವದ ವಿಷಯ ನೋಡಿ. ಹೌದ್ರಿ ಮೇಡಮ್. ಈಗ ನಾವು ಇಂಪಾರ್ಟೆಂಟಾಗಿ ಪ್ಲೇಟ್ಲೆಟ್ ಫೆರಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಲೇಟ್ಲೆಟ್ ಫೆರಿಸಿಸ್ ಅಂದ್ರೇನು? ಕಿರುಪಲಕಗಳು ಅಥವಾ ಪ್ಲೇಟ್ಲೆಟ್ ಎಂದೇ ತೆಗೆಯೋದು. ಅದಕ್ಕೆ SDP ಅಂತ ಕರಿತೀವಿ, ಸಿಂಗಲ್ ಡೋನಾರ್ ಪ್ಲೇಟ್ಲೆಟ್ ಅಥವಾ ಏಕದಾನಿ ಪ್ಲೇಟ್ಲೆಟ್ ಅಂತ ಅನ್ಬೋದು ಕನ್ನಡದಲ್ಲಿ. ಇದು ಯಾವಾಗ ಬೇಕಾಗುತ್ತದೆ ಅಂದರೆ ರಕ್ತಸ್ರಾವವಾದಾಗ ಅಥವಾ ಪ್ಲೇಟ್ಲೆಟ್ ಅಂಶ ಕಡಿಮೆ ಆದಾಗ. ಡೆಂಗ್ಯೂ ಜ್ವರ ಒಂದು ಇಂಪಾರ್ಟೆಂಟ್ ಇದು. ಸೊ ಪ್ಲೇಟ್ಲೆಟ್ ಕಡಿಮೆ ಗೊತ್ತಿರೋದು ಅದು ಡೆಂಗ್ಯೂ ಜ್ವರ. ಸೊ ಅದು ಕಡಿಮೆ ಆದಾಗ ಈ ಅಂಶ ಬೇಕಾಗುತ್ತೆ. ಮತ್ತು ಒಂದೊಂದ್ಸತಿ ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ ಇದ್ದರೂ ಕೆಲಸ ಸರಿ ಮಾಡಲ್ಲ, ಅಸಮರ್ಥಕಾರಿಯಾಗಿ ಕೆಲಸ ಒಂದ್ಸಲ ಅಸಮರ್ಥ ಪ್ಲೇಟ್ಲೆಟ್ ಅಂತೀವಿ ಆ ಟೈಮಲ್ಲಿ. ಮತ್ತು ಕೀಮೋಥೆರಪಿ, ಈಗ ಕ್ಯಾನ್ಸರ್ ಆಗಿ ರೋಗಿಗಳಿಗೆ ಕೀಮೋಥೆರಪಿ ರೇಡಿಯೋಥೆರಪಿ ಕೊಡ್ತಾ ಇರ್ತಾರೆ, ಅಂಥ ಟೈಮಲ್ಲಿ ಈ ಅಂಶಗಳು ಕಡಿಮೆ ಆಗ್ತಾರೆ, ಪ್ಲೇಟ್ಲೆಟ್ ಅಂಶನೂ ಕಡಿಮೆ ಆಗುತ್ತೆ, ಅವಾಗ ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ. ಕೊನೆಗಂದರೆ ಡೆಂಗ್ಯೂ ಜ್ವರ. ಡೆಂಗ್ಯೂ ಜ್ವರ ಎಲ್ಲರಿಗೂ ಗೊತ್ತಿದೆ. ನಾರ್ಮಲ್ ಆಗಿ ನಮ್ಮ ಮೈಯಲ್ಲಿ ಪ್ಲೇಟ್ಲೆಟ್ ಅಂಶ 1.5-4 ಲಕ್ಷ ಇರುತ್ತದೆ. ಆ ಪ್ಲೇಟ್ಲೆಟ್ ದಾನ ಮಾಡಬೇಕಾದ್ರೆ ನಾವು ಮಿನಿಮಮ್ 18 ವರ್ಷದಿಂದ 60 ವರ್ಷವರೆಗೂ ಕೊಡಬಹುದು. ಮತ್ತು ಪ್ಲೇಟ್ಲೆಟ್ ದಾನ ಮಾಡುವವನು 3 ದಿವಸದಲ್ಲಿ ಆಸ್ಪಿರಿನ್ ಮಾತ್ರೆ ತೆಗೆದುಕೊಂಡಿರಬಾರ್ದು, ಏಕೆಂದರೆ ಈ ಆಸ್ಪಿರಿನ್ನು ಪ್ಲೇಟ್ಲೆಟ್ ಕೆಲಸವನ್ನು ಕುಂಠಿತ ಮಾಡುತ್ತೆ. ಒಂದು ಸಾರಿ ನಾವು ಪ್ಲೇಟ್ಲೆಟ್ ದಾನ ಮಾಡಿದಾಗ ದಾನಿಯಲ್ಲಿ 60-70,000 ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಆದರೆ 24-48 ತಾಸಿನೊಳಗೆ ಆ ಪ್ಲೇಟ್ಲೆಟ್ ಅಂಶ ಮೈಯಲ್ಲಿ ಬಂದ್ಬಿಡುತ್ತೆ. ಸೊ ಇದರೊಳಗೆ ಏನು ಭಯ ಪಡುವಂತ ವಿಷಯ ಇಲ್ಲ. ರಕ್ತದಾನಿಗಳು ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇದ್ರ ಬಗ್ಗೆ ನಮಗೆ ತಿಳಿದಿರಬೇಕಷ್ಟೇ. ಸೊ ಆದ್ರಿಂದ ದಾನಿಯಲ್ಲಿ 1.5 ಲಕ್ಷದಷ್ಟು ಪ್ಲೇಟ್ಲೆಟ್ ಇದ್ರಷ್ಟೇ ನಾವು ಪ್ಲೇಟ್ಲೆಟ್ ತೆಗಿಯಕ್ ಬರುತ್ತೆ. ದಾನಿಯ ಪ್ಲೇಟ್ಲೆಟ್ ಅಂದರೆ SDP ಕೊಟ್ಟ 2 ವಾರದ ನಂತರ ಸಾಮಾನ್ಯ ದಾನ ಮಾಡಬಹುದು, ಮತ್ತು ಸಾಮಾನ್ಯ ದಾನ ಮಾಡಿದ 28 ದಿವಸ ಆದಮೇಲೆ SDP ಕೊಡಬಹುದು. ಸೊ ಅದು ಇಂಟರ್ವೆಲ್. ಈ ದಾನ ಮಾಡಲು ಸರಿಸುಮಾರು 2-3 ತಾಸು ಬೇಕಾಗುತ್ತದೆ. ಸಾಮಾನ್ಯ ರಕ್ತದಾನ ಮಾಡಿದ ಪ್ಲೇಟ್ಲೆಟ್ ಅವಧಿಯ ಮುಕ್ತಾಯ 5 ದಿವಸಗಳು, ಅಂದರೆ ಎಕ್ಸ್ಪೈರಿ ಡೇಟ್ ಆಫ್ ಪ್ಲೇಟ್ಲೆಟ್ ಇಸ್ ಓನ್ಲಿ 5 ಡೇಸ್. ಇದು ನಮಗೆ ಔಷಧ ನಿಯಂತ್ರಣಾಧಿಕಾರಿಯಿಂದ ನಮಗೆ ಬಂದಿರೋ ಇದು. ಆಮೇಲೆ ಈ ಪ್ಲೇಟ್ಲೆಟ್ದು ಜೀವಾವಧಿ ಬರೀ 1 ವಾರ ಇರೋದ್ರಿಂದ ಹೊರಗಡೆ ತೆಗೆದ್ಮೇಲೆ 5 ದಿವಸ ನಾವು ಇಡಕ್ಕೆ ಬರುತ್ತೆ, ಅದಾದಮೇಲೆ ನಾವು ಉಪಯೋಗಿಸೋಕೆ ಬರೋದಿಲ್ಲ. ಈ ಸಾಮಾನ್ಯ ರಕ್ತದಾನ ಮಾಡಿದಾಗ ನಮಗೆ 50 ml ರ್ಯಾಂಡಮ್ ಡೋನಾರ್ ಪ್ಲೇಟ್ಲೆಟ್ RDP ಅನ್ನೋ ಅಂಶ ಸಿಗುತ್ತೆ. ಆದರೆ ಈ SDP ಮಾಡಿದಾಗ 200-250 ml ಇರುತ್ತೆ. ಆಮೇಲೆ 1 SDP ಈಸ್ ಈಕ್ವಲ್ ಟು 5-6 RDP, ಅಂದರೆ 6 RDP ಹಾಕೋ ಬದಲು 1 SDP ಹಾಕಬಹುದು. ಸೊ ಇದರ ಸಂಗ್ರಹಣೆ ಹೇಗೆ ಮಾಡ್ತೀವಿ ಅಂದರೆ ಚಲನೆಯುಳ್ಳ 20-24 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು ಇನ್ಸ್ಟ್ರೂಮೆಂಟಲ್ಲಿ ಇಡ್ತೀವಿ. ಇದಕ್ಕೆ ನಾವು ಪ್ಲೇಟ್ಲೆಟ್ ಅಜಿಟೇಟರ್ ಆ್ಯಂಡ್ ಇನ್ಕ್ಯೂಬೇಟರ್ ಅಂತ ಕರಿತೀವಿ, ಯಾಕಂದರೆ 20-24 ಡಿಗ್ರಿ ಇರುತ್ತೆ. ಈ ವಿಧಾನವನ್ನು ನಮ್ಮ ಆಸ್ಪತ್ರೆಯಲ್ಲಿ 2021 ನಾವು ಪ್ರಾರಂಭ ಮಾಡಿದ್ದೇವೆ, ಮತ್ತು ಸರಿಸುಮಾರು ಇಲ್ಲಿವರೆಗೂ 300 SDP ಮಾಡಿದ್ದೀವಿ ಈಗಾಗಲೇ. ಪ್ಲೇಟ್ಲೆಟನ್ನು ನಿರ್ದಿಷ್ಟ ಗುಂಪಿಗೆ ಕೊಡಬೇಕೆಂದಿಲ್ಲ, ಆದರೆ ಹೆಣ್ಣು ಮಕ್ಕಳಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ನಿರ್ದಿಷ್ಟ ಗುಂಪಿನ ಪ್ಲೇಟ್ಲೆಟಲ್ಲಿ ಕೊಡುವುದು ಉತ್ತಮ. ಆದರೆ ಈಗೊಂದು ಸೊಲ್ಯೂಷನ್ ಬಂದಿದೆ, ಅದಕ್ಕೆ ಪ್ಲೇಟ್ಲೆಟ್ ಅಡಿಟಿವ್ ಸೊಲ್ಯೂಷನ್ ಅಂತ ಕರಿತೀವಿ, ಪಾಸ್. ಇದನ್ನು ಹಾಕಿದಾಗ ಆ ಚೀಲದಲ್ಲಿ ಬೇರೆ ಗುಂಪಿನ ಜನಕ್ಕೂ ನಾವು ಕೊಡಬಹುದಾಗಿದೆ. ಅದೊಂದು ಅಡ್ವಾಂಟೇಜ್. ಅಂದ್ರೆ ಎ ನೆಗೆಟಿವ್, ಎ ಪಾಸಿಟಿವ್ ಅಂತ ಏನಿಲ್ಲ, ಬೇರೆ ಗ್ರೂಪ್ ಓದೋರ್ನು ನಾವು ಬಿ ಅಥವಾ ಎ ಕೊಡಬಹುದು. ಇವಾಗ ಅಡಿಟಿವ್ ಸೊಲ್ಯೂಷನ್ ಹಾಕಿರಬೇಕು. ಸೊ ಅಡಿಟಿವ್ ಸೊಲ್ಯೂಷನ್ ಏನು ಉಪಯೋಗ? ಅದರೊಳಗೆ ಪೋಷಕಾಂಶ ಇರುತ್ತೆ, ಎಲೆಕ್ಟ್ರೋಲೈಟ್ಸ್ ಇರ್ತವೆ, ಮೆಗ್ನೀಷಿಯಂ, ಫಾಸ್ಫೇಟ್ ಎಲ್ಲ ಅಂಶಗಳು ಅದರೊಳಗಿರುತ್ತೆ. ಸೊ ಅದರಿಂದ ಪ್ಲೇಟ್ಲೆಟ್ ಅವಧಿ 5-7 ದಿವಸ ಆಗುತ್ತೆ ಎಕ್ಸ್ಪೈರಿ ಡೇಟ್, ಮತ್ತು ಗುಣಮಟ್ಟನೂ ಭಾಳ ಚೆನ್ನಾಗಿರುತ್ತೆ. 7 ದಿನದೊಳಗೆ ತನಕ ನೀವು ಇಟ್ಕೋಬಹುದು, ಅದು ಅಜಿಟೇಟರ್ ಒಳಗೆ ಇಡಬೇಕು. ಈಗ ಇದರ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಜೀವ ಉಳಿಸುವ ಕಾರ್ಯಕ್ರಮ, ಎರಡನೇದು ರೋಗಿಯಲ್ಲಿನ ರೋಗಕಾರಕ ಅಂಶಕ ತೆಗೆಯೋದಕ್ಕೆ, ಮೂರನೇದು ನಿರ್ದಿಷ್ಟ ಗುರಿ ಹೊಂದಿದ ಚಿಕಿತ್ಸೆ. ಯಾಕಂದರೆ ಪ್ಲೇಟ್ಲೆಟ್ ಬೇಕಾ ಪ್ಲೇಟ್ಲೆಟ್ ಅಷ್ಟೇ ತೆಗೆಯೋದು, ಆರ್ ಬಿ ಸಿ ಬೇಕಾ ಆರ್ ಬಿ ಸಿ. ಸೊ ಇದು ನಿರ್ದಿಷ್ಟ ಗುರಿ ಹೊಂದಿದ ಚಿಕಿತ್ಸೆ ಅಂತ ನಾವು ಕರಿತೀವಿ. ಆಮೇಲೆ ಇದರ ಪದೇ ಪದೇ ಮಾಡಬಹುದು. ನಾರ್ಮಲ್ಲಾಗಿ ಡೊನೇಷನ್ ವರ್ಷದಲ್ಲಿ 3-4 ಸತಿ ಮಾಡಬಹುದು, ಇದನ್ನು ವರ್ಷದಲ್ಲಿ 24 ಬಾರಿ ಮಾಡಬಹುದು. ಇದೊಂದು ನೋಡ್ರಿ, ವಾರದಲ್ಲಿ 2 ಸತಿ, ವರ್ಷದಲ್ಲಿ 24 ಸತಿ ಮಾಡಬಹುದು. ಅಡ್ಡ ಪರಿಣಾಮಗಳು ಸ್ವಲ್ಪ ತಿಳಿದುಕೊಳ್ಳೋಣ. ಸಣ್ಣ ಪ್ರಮಾಣದ ಅಂದ್ರೆ ಈಗ ಸಿಟ್ರೇಟ್, ನಾನು ಆಗ್ಲೇ ಹೇಳಿದೆ ರಕ್ತಕ್ಕೆ ಹೆಪ್ಪುಗಟ್ಟಲಾದ ಅಂಶ ಸೇರಿಸ್ತೀವಂತ, ಅದಕ್ಕೆ ACD ಅಂತ ಕರಿತೀವಿ. ಅದರೊಳಗೆ ಸಿಟ್ರೇಟ್ ಇರುತ್ತೆ, ಆ ಸಿಟ್ರೇಟ್ ವಿಷತ್ವ ಆಗುವ ಚಾನ್ಸ್ ಇರುತ್ತೆ ದಾನಿಯಲ್ಲಿ. ಸೊ ಅವನಿಗೆ ಏನಾಗುತ್ತೆ, ಕ್ಯಾಲ್ಸಿಯಂಗೆ ಅಂಟ್ಕೊಂಡ್ಬಿಡುತ್ತೆ ಅದು. ಯಾವುದು ಸಿಟ್ರೇಟು, ಕ್ಯಾಲ್ಸಿಯಂ ತಾತ್ಕಾಲಿಕ ಕಡಿಮೆ ಆಗೋದ್ರಿಂದ ಮೈ ಬಾಯಲ್ಲಿ ಜುಮ್ಮು ಅನ್ನಿಸುವುದು, ಈ ಥರ ಮರಗಟ್ಟುವಿಕೆ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಚೀಪೋದಕ್ಕೆ ಕೊಡ್ತೀವಿ. ಸೊ ಅದು ಕವರ್ ಆಗುತ್ತೆ. ಸ್ವಲ್ಪ ಪ್ರಮಾಣದ ತಲೆ ಸುತ್ತುವುದು, ಇಂಜೆಕ್ಷನ್ ಜಾಗದಲ್ಲಿ ನೋವು, ಇವೆಲ್ಲ ಸಣ್ಣ ಪ್ರಮಾಣದ್ದು, ಅವೆಲ್ಲ ನಿವಾರಿಸಬಹುದು. ಈಗ ಇನ್ನುಳಿದ ಅಫೆರಿಸಿಸ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಗ ಇದನ್ನು ನಾವು ಪ್ಲೇಟ್ಲೆಟ್ ತಿಳ್ಕೊಂಡು, ಈಗ ಎರಿಥ್ರೋಸೈಟಾಫೆರಿಸಿಸ್ ಅಂತ ಕರೀತಾರೆ, ಅಂದರೆ ಕೆಂಪು ರಕ್ತಕಣನಷ್ಟೇ ತೆಗೆಯಬಹುದು. ಇದು ದಾನಿಯಲ್ಲಿ ತೆಗೆದು ಹಾಕಿ ಪೇಷಂಟಿಗೆ ರೋಗಿಗೆ ಕೊಡ್ಬೋದು, ಮತ್ತು ಇನ್ನೊಂದು ರೋಗಿಗಳಲ್ಲಿ ತೆಗೆಯೋದು. ಸಿಕ್ಕಲ್ ಸೆಲ್ ರೋಗ ಅಂತ ಒಂದು ಬರುತ್ತೆ. ನಾರ್ಮಲ್ಲಾಗಿ ಕೆಂಪು ರಕ್ತಕಣ ಗೋಲಾಕಾರದಲ್ಲಿರುತ್ತೆ, ಆದರೆ ಸಿಕ್ಕಲ್ ಸೆಲ್ಲಲ್ಲಿ ಕುಡುಗೋಲಾಕಾರ ಆಗುತ್ತೆ. ಆ ಸಿಕ್ಕಲ್ ಸೆಲ್ಲು ಒಡ್ಕೊಂಡು ಮೈಯಲ್ಲಿ ರಕ್ತದ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಆದ್ದರಿಂದ ಆ ಸಿಕ್ಕಲ್ ಸೆಲ್ ಇರುವಂಥ ಕೆಂಪು ರಕ್ತಕಣನಷ್ಟೇ ತೆಗೆದುಹಾಕ್ಬೋದು ನಾವು. ಆಮೇಲೆ ಈಗ ಸಿವಿಯರ್ ಥರ ಅಥವಾ ತೀವ್ರ ಥರ ಮಲೇರಿಯಾದಲ್ಲಿ, ಮಲೇರಿಯಾದ ರೋಗಾಣು RBC ಒಳಗಡೆ ಸೇರಿಕೊಂಡಿರುತ್ತೆ, ಆ ಥರದ್ದು ರೋಗ ಬಂದಿರೋ RBCನ ಅಷ್ಟೇ ನಾವು ತೆಗಿಬೋದು. ಆಮೇಲೆ ಲ್ಯೂಕಾಫೆರಿಸಿಸ್ ಅಂದರೆ ಲ್ಯುಕೀಮಿಯಾ, ಬಿಳಿ ರಕ್ತ ಕಣದ ಕ್ಯಾನ್ಸರ್, ಆ ಕ್ಯಾನ್ಸರ್ ರೋಗದಲ್ಲಿ ಆ ಕ್ಯಾನ್ಸರ್ ಅಂಶನ ನಾವು ತೆಗಿಬೋದು. ಈ ಆಮೇಲೆ ಪ್ಲಾಸ್ಮಾಫೆರಿಸಿಸ್, ಈಗ ನಾವು ಕೋವಿಡ್ ನೋಡಿದ್ವಿ 2019, ಆ ಕೋವಿಡ್ ಬಂದಾಗೆ ಆ ಬಂದು ರೋಗ ಗುಣಮುಖವಾದ ರೋಗಿ 28ನೇ ದಿವಸದಲ್ಲಿ ಅವನ ಮೈಯಲ್ಲಿ ಆ್ಯಂಟಿಬಾಡಿ, ಆ ವೈರಸ್ಸಿಗೆ ಆ್ಯಂಟಿಬಾಡಿ ಅಥವಾ ಪ್ರತಿರೋಧಕ ಡೆವಲಪ್ ಆಗಿರುತ್ತೆ. ಆ ಪ್ಲಾಸ್ಮಾನ ತೆಗೆದು ರೋಗಿಗೆ ಕೊಟ್ಟರೆ ಅದು ಟ್ರೀಟ್ಮೆಂಟ್, ಅದು ಕನ್ವಲೆಸೆಂಟ್ ಪ್ಲಾಸ್ಮಾ ಅಂತ ಕರೀತೀವಿ. ಆಮೇಲೆ LDL ಫೆರಿಸಿಸ್, ಈಗ ಕೊಲೆಸ್ಟ್ರಾಲಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಇದೆ, ಅದರಿಂದ ಏನಾಗುತ್ತೆ ಹಾರ್ಟಲ್ಲಿ ಬ್ಲಾಕ್ ಆಗುತ್ತೆ, BP ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಆ ಥರದ LDL ಕೊಲೆಸ್ಟ್ರಾಲ್ ಅಷ್ಟೇ ತೆಗೆದ್ಬೋದು. ನಾವು ಇಷ್ಟೆಲ್ಲ ತಿಳಿದ ಮೇಲೆ ಇದರ ಸಾರಾಂಶ ಏನು ಬಂತು? ದಾನಿಯಿಂದ ಬೇಕಾದ ಅಂಶವನ್ನು ಶೇಖರಿಸುವುದು, ರೋಗಿಯಿಂದ ವಿಷಕಾರಿ ಅಂಶವನ್ನು ತೆಗೆದುಹಾಕುವುದು, ಮತ್ತು ಕಾಂಡಕೋಶದ ಸಂಗ್ರಹಣೆಯಿಂದ ಅನೇಕ ರೋಗಗಳಿಗೆ ಜೀವ ಉಳಿಸುವ ಕೆಲಸವನ್ನು ಮಾಡಬಹುದು. ಆದ್ದರಿಂದ ನಾವೆಲ್ಲ ನಿರ್ದಿಷ್ಟ ಅಂಶದ ರಕ್ತದಾನ ಮಾಡಿ ಜೀವ ಉಳಿಸುವ ಪಣ ತೊಡೋಣ. ನಮಸ್ಕಾರ. ಭಾಳ ಒಳ್ಳೆ ಮಾಹಿತಿ ಡಾಕ್ಟರ್. ಅಂದ್ರೆ ನಾವು ರಕ್ತವಂತೂ ದಾನವನ್ನು ಮಾಡಲೇಬೇಕು. ಇದರ ಅಫೆರಿಸಿಸ್ ಮೂಲಕ ನಿಮಗೆ ಯಾರ್ಯಾರಿಗೆ ಬೇಕು ಯಾವ ಥರ ಅದನ್ನು ಕೂಡ ನೀವು ಉಪಯೋಗಿಸ್ಕೋತೀರಿ. ನಮ್ಮ ಶ್ರೋತೃಗಳು ಈ ಅಫೆರಿಸಿಸ್ ಅನ್ನೋ ವಿಷಯದ ಬಗ್ಗೆ ಇನ್ನೂ ಏನು ತಿಳಿದಿಲ್ಲ ಅದ್ರ ಬಗ್ಗೆ ಮಾಹಿತಿ ಮಾಡ್ಕೋಬಹುದು. ಡಾಕ್ಟರ್ ಲಕ್ಷ್ಮೀದೇವಿ KB ಅವರಿದ್ದಾರೆ. ಈಗ ಒಂದೊಂದೇ ಪ್ರಶ್ನೆಗಳನ್ನು ತಗೊಳ್ಳೋಣ ಡಾಕ್ಟರ್. ಹಲೋ ಹಲೋ ಶ್ರೋತೃ ಬಾಂಧವರೇ, ಇವತ್ತಿನ ವಿಷಯ ಅಫೆರಿಸಿಸ್ ಅಂತ ಹೇಳಿದ್ರು ಡಾಕ್ಟರ್. ಹಲೋ, ಹಾ ಹೇಳಿ. ಹಾ ಹೇಳ್ರಿ ಬಾಬುರಾವ್ ಅವರು. ಈಗ ಈ ರಕ್ತವನ್ನು ಹಾಕುವ ಪ್ರಕ್ರಿಯೆ ಯಾವ ರೋಗಿಗಳಿಗೆ ಅನ್ವೇಷಿಸಿದೆ? ಪ್ಲೇಟ್ಲೆಟ್ ಅನ್ನ ಆಗ್ಲೇ ಹೇಳಿದಂಗೆ ಡೆಂಗ್ಯೂ ಜ್ವರಕ್ಕೆ, ಕ್ಯಾನ್ಸರ್ ರೋಗ ಪಡೆದವರಿಗೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಅವರಿಗೆ, ಅಥವಾ ರಕ್ತಸ್ರಾವ ಆಗುವವರಿಗೆ, ಮತ್ತು ರಕ್ತ ಪ್ಲೇಟ್ಲೆಟ್ ಕಡಿಮೆ ಆಗಿ ರಕ್ತಸ್ರಾವ ಆಗುವಂಥ ರೋಗಿಗಳಿಗೆ ನಾವು ಕೊಡ್ಬೋದು. ಶ್ರೋತೃಗಳು ಅಫೆರಿಸಿಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ, ಹಲೋ, ಹಾ ಹೇಳ್ರಿ. ಅಫೆರೆಸಿಸ್ ಅನ್ನೋದ್ರ ಬಗ್ಗೆ ಡಾಕ್ಟರ್ ಇಷ್ಟೊತ್ತು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು. ಈ ಅಫೆರೆಸಿಸ್ ಅಂದ್ರೆ ದಾನಿಯಿಂದ ನಮಗೆ ಬೇಕಾಗಿದ್ದ ಅಂಶನಷ್ಟೇ ತೆಗೆಯೋದ್ರಿ, ಕೆಂಪು ರಕ್ತ ಕಣ, ಪ್ಲೇಟ್ಲೆಟ್, ನೀರಿನ ಅಂಶನ ತೆಗೆದು ಅದನ್ನ ರೋಗಿ ಕೊಡ್ತೀವಿ. ಅದಕ್ಕೆ ನಾವು ಅಫರಿಸಿಸ್ ಅಂತ ಕರಿತೀವಿ ರೀ ಸರ್. ಅರವತ್ತು ವರ್ಷ ಮಟ್ಟನು ಕೊಡು, 18 ವರ್ಷದಿಂದ 60 ವರ್ಷ ಮಟ್ಟನು ಕೊಡಬಹುದು ರೀ. ನಿರಂತರವಾಗಿ ಕೊಡ್ತಿರ್ಬೇಕ್ರಿ. ಮಿನಿಮಮ್ ತೂಕದ ಮೇಲೆ ತೆಗಿತಾರ್ರಿ. 350 ml 50 ಕಿಲೋ ಮೇಲೆ ಇದ್ರೆ 55 ಕಿಲೋ ಮೇಲೆ ಇದ್ರೆ 60 ml ತೆಗಿತೀವಿ, 450 ml ತೆಗಿತೀವಿ ರೀ. ಧನ್ಯವಾದ. ಹಲೋ ಹಲೋ ಡಾಕ್ಟರ್ಗೂ ಮಾಯಾರಾಮನ್ ಅವ್ರಿ ನಮಸ್ಕಾರ. ಹಾ ನಮಸ್ಕಾರ, ಪ್ರಶ್ನೆ ಕೇಳ್ರಿ. ನಾನು ಶಿರೋಳದಿಂದ ಉದಯ ಟೇಲರ್ ಮಾತಾಡ್ತಾ ಇರೋದ್ರಿ ಮೇಡಮ್. ಹೇಳ್ರಿ ಗುರುನಾಥ್ ಅವ್ರ, ಗುರುನಾಥ್ ಮೆಡಿಸಿನ್ ಅಂತ ನಿಮ್ಮ ಹೆಸರು. ಈಗ ಬ್ಲಡ್ನೊಳಗ ಗ್ರೂಪ್ ಅಂತ ಇರ್ತಾವಲ್ಲ ಮೇಡಮ್, ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ, ಎಷ್ಟು ಪಾಸಿಟಿವ್ ಅದಾವ ಅನ್ನೋದು ಬೇಕಾಗಿತ್ತು ನಮಗೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಒ ಪಾಸಿಟಿವ್, ಎ ಬಿ ಪಾಸಿಟಿವ್, ಅದೇ ತರ ಎ ಬಿ ಒ ಅಂದ್ ಎ ಬಿ ಎ ನೆಗೆಟಿವ್ ಅಂತ ಇರುತ್ತೆ. ಒಟ್ಟು ಎಷ್ಟು ಮೇಡಮ್ ಅವು? ಅವು 8. ಆಮೇಲೆ ಬಾಂಬೆ ಅಂತ ಒಂದಿದೆ, ಬಹಳ ಇದಾವ ರೀ. ನಮಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿದೆ ಎ ಬಿ ಒ ಮತ್ತೆ ಎ ಬಿ. ಥ್ಯಾಂಕ್ ಯು ಮೇಡಮ್. ಮತ್ತೊಂದು ಕರೆಯನ್ನು ತಗೊಳ್ಳೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ ಹೇಳಿ. ಗವರ್ನಮೆಂಟ್ ಇದ್ರಲ್ಲಿ ಕಡಿಮೆ ಆಗ್ತದೆ. ಒಂದು ಎರಡನೇದು ಕ್ಯಾಲ್ಸಿಮಿಯಾ ಇದ್ದವ್ರಿಗೆ ಬ್ಲಡ್ ಉತ್ಪನ್ನ ಆಗುದೇ ಇಲ್ಲ. ಆ ಫಾರಿನ್ ದಾಗ ಬೋನ್ ಮ್ಯಾರೋ ಟೆಕ್ನಿಕಲಿ ಬ್ಲಡ್ ಉತ್ಪನ್ನ ಮಾಡಿ ಟ್ರೈ ನಡೆಸ್ಯಾರ. ಇದೇ ರೀ ಇಂಡಿಯಾದಲ್ಲಿ ಇದೆ, ಬೆಂಗಳೂರಲ್ಲೆಲ್ಲ ಇದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ನಮ್ಮಲ್ಲಿ ಇನ್ನೂ ಶುರು ಆಗಿಲ್ಲ. ಇಲ್ಲ ಇಲ್ಲ, ನಮ್ಮಲ್ಲಿ ಇನ್ನು ಶುರು ಆಗ್ಬೇಕ್ರಿ ಸರ್. ಆಗುತ್ತೆ ಬೆಂಗಳೂರು ಬಾಂಬೆ ಅಲ್ಲೆಲ್ಲ ಇದೆ ಸರ್. ನಮ್ಮಲ್ಲಿ ಇನ್ನು ಶುರು ಆಗುತ್ತೆ ಇನ್ನೊಂದೆರಡು ಮೂರು. ಫ್ಯಾಕ್ಟರ್ 8 ಫ್ಯಾಕ್ಟರ್ 9 ಗವರ್ನಮೆಂಟ್ ಅಲ್ಲಿ ಅವೈಲೇಬಲ್ ಇದೆ ಸರ್, ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಅವೈಲ್ ಇದೆ ಅದು. ಹಾ, ಅದು ಕಡಿಮೆ ಇದ್ರೊಳಗೂ ಸಿಗುತ್ತೆ. ಆಮೇಲೆ ಹಿಮೋಫಿಲಿಯಾ ಸೊಸೈಟಿ ಅಂತ ಬ್ಲಡ್ ಬ್ಯಾಂಕ್ ಆಗ್ಬೇಕಂದ್ರೆ ಲೈಸೆನ್ಸ್ ಬೇಕೇ ಬೇಕು ಸರ್. ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾದಿಂದ ನಮಗೆ ಲೈಸೆನ್ಸ್ ಬೇಕು ಸರ್. ಧನ್ಯವಾದ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರೆ ಮೇಡಮ್. ಪ್ರಶ್ನೆ ಕೇಳ್ರಿ ಲಾಲ್ ಮೊಹಮ್ಮದ್. ಮೇಡಮ್ ಅವರೇ, ಇದು ವೈಟ್ ಪ್ಲೇಟ್ ಅಂತ ಹೇಳ್ತಿರಲ್ಲ, ಇದು ಎಷ್ಟು ಆರೋಗ್ಯವಾಗಿ ಮನುಷ್ಯಾಗಿ ಎಷ್ಟು ಇರಬೇಕು, ಮತ್ತೆ ಇದು ಎಷ್ಟು ದಿವಸಕ್ಕೆ ಒಂದ್ಸಲ ಪ್ರೊಡಕ್ಷನ್ ಆಗ್ತದ? ವೈಟ್ ಬ್ಲಡ್ ಸೆಲ್ ಅಂದ್ರೆ ಅದು ಆಡು ಭಾಷೆಯಲ್ಲಿ ವೈಟ್ ಬ್ಲಡ್ ಸೆಲ್ ಅಂತಾರೆ ಸರ್. ಆಕ್ಚುಲಿ ಬಿಳಿ ರಕ್ತ ಕಣ, ಆದ್ರೆ ಅದು ಪ್ಲೇಟ್ಲೆಟ್. ಪ್ಲೇಟ್ಲೆಟ್ ಒಂದು ಮೈಯಲ್ಲಿ 1.5 ರಿಂದ 4 ಲಕ್ಷ ತನಕ ಇರಬೇಕು ಸರ್. ಅದರದ್ದು ಜೀವಾವಧಿ 7 ದಿವಸ, 7 ರಿಂದ 8 ದಿವಸ ಅಷ್ಟೇ ಸರ್. ಆದ್ರಿಂದ ರಕ್ತ ಅದನ್ನ ತೆಗೆದ ಮೇಲೆ 5-6 ದಿವಸ ಇರುತ್ತೆ ನಾವು ಹೊರಗಡೆ. ಇದು ಯಾವ ಆಹಾರದಿಂದ ಬರುತ್ತೆ ಮೇಡಮ್? ಆಹಾರದಿಂದ ನಾವು ಎಲ್ಲ ತಿನ್ನೋ ನಾರ್ಮಲ್ ಆಹಾರ ಕರೆಕ್ಟ್ ಆಗಿ ತಗೊಂಡ್ರೆ, ಸಮತೋಲನ ಆಹಾರ ತಗೊಂಡ್ರೆ ಎಲ್ಲದು ಕರೆಕ್ಟ್ ಆಗಿರುತ್ತೆ ಸರ್. ತುಂಬಾ ಧನ್ಯವಾದ. ಪ್ರೋಟೀನ್ ಎಲ್ಲದು ಇರಬೇಕು. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಇದು. ಯಾರು ಮಾತಾಡೋದು? ಹಲೋ, ಯಾರು ಮಾತಾಡೋದು? ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾವು ತ್ರೀ ತಾಲೂಕು ಸುಟ್ಟಟ್ಟಿಂದ ಮಾತಾಡೋದ್ರಿ, ಸಂತೋಷ್ ಅಂದ್ರಿ ಅಂತ. ಸಂತೋಷ್ ಅವರ? ಹಾ ಮೇಡಮ್. ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಓ ಪಾಸಿಟಿವ್ ಅಲ್ಲೂ ಪ್ಯಾಕ್ ರೆಡ್ ಬ್ಲಡ್ ಸೆಲ್ ಅಂತೀವಿ ಸರ್, ಅಂದ್ರೆ ಆರ್ ಬಿ ಸಿ ಅಷ್ಟೇ ತೆಗೆದಿರ್ತೀವಿ. ಅದನ್ನ ನಾವು ಯಾವ್ದೇ ಓ ಪಾಸಿಟಿವ್ ಕಿಂತ ಓ ನೆಗೆಟಿವ್ ಪ್ಯಾಕ್ ರೆಡ್ ಬ್ಲಡ್ ಸೆಲ್ ಅಂತ ಕರಿತೀವಿ. ಅದನ್ನ ನಾವು ಯಾವ ಪೇಷಂಟ್ ಗಾರು ಕೊಡ್ಬೋದು ಸರ್, ಯೂನಿವರ್ಸಲ್ ಡೋನರ್ ಅಂತೀವಿ ಅದಕ್ಕೆ. ಮೇಡಮ್, ಓ ಪಾಸಿಟಿವ್ ಇದ್ದವರು ಅತಿ ಕಾಯಿಲೆಗೆ ಒಳಗಾಗ್ತಾರ ಅಂತ ಹೇಳ್ತಾರಲ್ಲ ಮೇಡಮ್? ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಆಯ್ತು, ಅನ್ನ ಕೇಳ್ತೀನಿ. ಓಕೆ, ಧನ್ಯವಾದ. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ನಾನು ಶ್ರೀಕಾಂತ್ ಹಾಜಿಮನಿ ಶಿರಹಟ್ಟಿಯಿಂದ ಮಾತನಾಡ್ತಾ ಇರೋದು. ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಕೇಳ್ರಿ ಶ್ರೀಕಾಂತ್ ಅವರು. ಈಗ ರಕ್ತ ಅಶುದ್ಧ ಆದ್ರೆ ಯಾವ್ಯಾವ ರೋಗಗಳು ಬರ್ತಾವ? ಇದು ಇವತ್ತಿನ ಕಾರ್ಯಕ್ರಮದ ವಿಷಯದ ಅಲ್ಲ, ಆದ್ರ ಜನರಲ್ ಆಗಿ ಡಾಕ್ಟರ್ ಹೇಳ್ತಾರೆ. ರಕ್ತ ಅಶುದ್ಧ ಅಂತಲ್ಲ, ಇವತ್ತ ಏನದ ಅಂದ್ರೆ ಕೆಲವೊಂದು ಕಂಪೋನೆಂಟ್ಗಳು ಏನಿರ್ತಾವಲ್ಲ ರಕ್ತದೊಳಗಿನ, ಅವುಗಳನ್ನ ಯಾವ ರೀತಿ ನಾವು ಬೇರ್ಪಡಿಸಿ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಆ ಪ್ರಕ್ರಿಯೆಗೆ ಅಫೆರೆಸಿಸ್ ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಕೂಡ ಹೇಳ್ತಾರೆ ಈ ಬಗ್ಗೆ ಇನ್ನು ಸ್ವಲ್ಪ. ಈಗ ನಾವು ಈಗ ಇವತ್ತಿನ ವಿಷಯ ಇದ್ದಿದ್ದು ಆಕ್ಚುಲಿ ಐಫರೆಸಿಸ್ ಅಂತಾರೆ. ರಕ್ತದಲ್ಲಿ ಅಂಶಗಳು ಬೇರೆ ಬೇರೆ ಇದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ನೀರಿನ ಅಂಶ, ಪ್ಲೇಟ್ಲೆಟ್ ಅಂತ ಕೇಳಿರ್ತಿರಲ್ಲ ಡೆಂಗ್ಯೂ ಜ್ವರದಲ್ಲಿ. ಸೊ ಆ ಥರದಲ್ಲಿ ನಾವು ಆ ಅಂಶನಷ್ಟೇ ತೆಗೆದು ದಾನಿಯಿಂದ ಅದನ್ನು ನಾವು ರೋಗಿ ಕೊಡ್ತೀವಿ, ಅದಕ್ಕೆ ನಾವು ಐಫರೆಸಿಸ್ ಅಂತ ಕರಿತೀವಿ ಸರ್. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾ ಹೇಳ್ರಿ. ಹಲೋ, ನಂಗೆ ಕೇಳಿಸ್ಲಿಕ್ಕತ್ತದ ಹೇಳ್ರಿ. ಹಾ ಕೇಳಿಸ್ಲಿಕ್ಕತ್ತದ್ರಿ. ಹಾ, ಯಾರು ಮಾತಾಡೋದು? ನಾ ಇಲ್ಲಿ ಬಿಜಾಪುರ ಜಿಲ್ಲೆ ಸಿಂಗಿ ತಾಲೂಕು ಕಕ್ಕಲ್ಮೇರಿ ತಾಂಡಾದಿಂದ ಮಾತಾಡ್ತೀನಿ. ತಮ್ಮ ಹೆಸರು? ಎಸ್ ಪಿ ನಾಯ್ಕ್ ಅಂತಾರೆ. ಹಾ, ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಕೇಳಕ್ಕೇನಿಲ್ಲ, ಸೊಸಿಗೆ ರಕ್ತ ಕಮ್ಮಿ ಆಗ್ಯದಂತ. ಅದು ಎಷ್ಟು ರಕ್ತ ಇರ್ಬೇಕು ಮೇಡಮ್? ನೋಡ್ರಿ, ನಾರ್ಮಲ್ ಆಗಿ ಹೆಣ್ಮಕ್ಳಲ್ಲಿ 11-14 ತನಕ ನಡೀತದೆ ಸರ್. ಆದರೆ ಭಾಳ ಕಡಿಮೆ ಆದರೆ ಅದಕ್ಕೆ ರಕ್ತ ಹಾಕಬೇಕಾಗತ್ತೆ. ಅದು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಅವರು ಔಷಧಿ ಕೊಟ್ಟು ಮಾಡ್ಬೋದು ಅಥವಾ ಬ್ಲಡ್ ರಕ್ತ ಹಾಕಿನೂ ಮಾಡ್ಬೋದು ಸರ್. ಮೇಡಮ್ ಇವತ್ತ ಓಕೆ ಅಂದ್ರೆ 10 ಮೇಲಾರ ಇರ್ಬೇಕು. ಇಂಡಿಯನ್ ಹ್ಯೂಮನ್ಸ್ ಅಲ್ಲಿ 11 ಬೇಕಾಗತ್ತೆ ಸರ್. ಆದ್ರಿಂದ ಹಲೋ ಹಲೋ ಹಲೋ. ಹಾ ಹೇಳ್ರಿ, ಯಾರು ಮಾತಾಡೋದು? ಜೋರಾಗಿ ಮಾತಾಡ್ರಿ. ಕೋಳಿಗುಡ್ದಿಂದ ಮಾತಾಡೋದ್ರಿ. ಮಾರುದ್ರಪ್ಪ ನಲ್ಗಿತೈತಿ. ಪ್ರಶ್ನೆ ಕೇಳ್ರಿ ಮಾರುದ್ರಪ್ಪ. ಹಾ ರೀ, ಅದು ನಮಗೊಂದ್ ಸ್ವಲ್ಪ ತ್ರಾಸ ಐತ್ರಿ ಅದ ಇದ್ರದ್ದು. ಇದು ಆರೋಗ್ಯನ ಕೆಟ್ಟ ಬಿಟ್ಟದ್ರಿ. 76 ವಯಸ್ಸು ನನಗ. ಅದು ಏನು ಆರೋಗ್ಯನ ಸರಿ ಉಳ್ದಿಲ್ರಿ. ಇವತ್ತಿನ ವಿಷಯ ಅಫೆರೆಸಿಸ್ ಅನ್ನೋದು ಯಾವ ರೋಗಕ್ಕ ಯಾವ ರೀತಿಯ ರಕ್ತದ ಒಂದು ಅದರೊಳಗಿನ ಕಂಪೋನೆಂಟ್ ಅನ್ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೇಳಲಿಕ್ಕತ್ತಾರ. ಹಂಗಾಗಿ ನಿಮ್ಗೆ ಅದ್ರ ಬಗ್ಗೆ ಏನಾರ ಪ್ರಶ್ನೆ ಇದ್ರೆ ಕೇಳ್ರಿ. ಅದ್ರದ್ದಾರ ಇದು ನಮಗೆ ಯಾವ್ದು ಇದು ಕಡಿಮೆ ಐತೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ನಾವ್ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ನಾಗ ಚೆಕ್ ಮಾಡ್ತೀನಿ. ಅದಕ್ಕಾಗಿ ಫೋನ್ ಹಚ್ಚಿದ್ರಿ. ಅಲ್ಲ, ಸಿವಿಲ್ ಹಾಸ್ಪಿಟಲ್ ಚೆಕ್ ಮಾಡಿಸಿದಾಗ ಏನ್ ಕಡಿಮೆ ಇದೆ ಅಂತ ಹೇಳಿದಾರೇನ್ರಿ? ಅವರು ಇದು ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣ ಕಡಿಮೆ ಇದೆ ಅಂದ್ರೇನೆ ಅದು ಯಾವ್ದು ಕಡಿಮೆ ಆಗಿದೆ ಅಂತ ಅವ್ರು ಚೆಕ್ ಮಾಡಿ ನೋಡಿ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕು ಅದು ಕೊಡ್ತಾರೆ ಸರ್. ನೀವು ಹಾಸ್ಪಿಟ್ಲಿಗೆ ಹೋಗಿ ಚಿಕಿತ್ಸೆ ತಗೋಬೇಕು ಸರ್. ಆಯ್ತು ರೀ, ನೀವು ಅಂತೆ ಅವ್ರ ಡಾಕ್ಟರ್ ಭೇಟಿ ಆಗ್ರಿ ಸರ್. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್. ನಮಸ್ತೆ. ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಮಾಯ ಮೇಡಮ್ ನಮಸ್ಕಾರ. ಹಾ ನಮಸ್ಕಾರ ಸಾಜನ್, ಪ್ರಶ್ನೆ ಕೇಳ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ರಕ್ತ ಕಡಿಮೆ ಆಗಲು ಕಾರಣ ಏನು ಮೇಡಮ್? ಯಾಕೆ ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಅದು ಭಾಳ ಭಾಳ ಡಿಸೀಸ್ ಇಂದ ಆಗ್ತದೆ ರೀ ಸರ್. ಕ್ರಾನಿಕ್ ಅನಿಮಿಯಾ ಅಂತ ಆಗುತ್ತೆ, ಕಿಡ್ನಿ ಡಿಸೀಸ್ ಇಂದ ಆಗುತ್ತೆ ಬಹಳ ಇದು. ಆಮೇಲೆ ಅನಿಮಿಯಾ ಅಂತ ಆಗುತ್ತೆ ಅಂದ್ರೆ ಈಗ ಐರನ್ ಡಿಫಿಷಿಯನ್ಸಿ ಆಗುತ್ತೆ, ಕಬ್ಬಿಣ ಅಂಶ ಕಡಿಮೆ ಆದಾಗ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಆಗುತ್ತೆ. ವೈಟಮಿನ್ B12 ಮತ್ತೆ ಫೋಲಿಕ್ ಆಸಿಡ್ ಅಂತ ಬರುತ್ತೆ ಅದು, ಅದಾಗೆ ಮ್ಯಾಕ್ರೋಸೈಟಿಕ್ ಅನಿಮಿಯಾ ಅಂತ ಆಗುತ್ತೆ. ಬಹಳ ಬಹಳ ಕಾರಣ ಇದಾವೆ ಸರ್, ಅದು ಒಂದೇ ಅಂತ ಇರಂಗಿಲ್ಲ. ಊಟ ಕರೆಕ್ಟಾಗಿ, ಆಹಾರದಲ್ಲಿ ಸಮತೋಲನ ಆಹಾರ, ರಕ್ತ ಅಂದ್ರೆ ಹೆಮೋಗ್ಲೋಬಿನ್ ಬರುವಂತ ಅಂಶಗಳಾದ ಇದು ಬೆಲ್ಲ, ಬೀಟ್ರೂಟು, ಕರಿಬೇವಿನ ಸೊಪ್ಪಿಂದು, ತಪ್ಪಲ್ ಪಲ್ಲೆ, ಈ ಥರದ್ವೆಲ್ಲ ಕರೆಕ್ಟಾಗಿ ತಗೊಂಡು ನಮಗೆ ರಕ್ತ ಇದು ಮೇಂಟೈನ್ ಮಾಡ್ಕೋಬೇಕ್ರಿ ಸರ್. ತಪ್ಪಲ್ ಪಲ್ಲೆ ಸೇರಿಸಿದ್ರೆ ರಕ್ತ ಕಡಿಮೆ ಆಗಲ್ಲ, ಅದನ್ನು ಆಗುತ್ತೆ. ಕಾಳು ಅಂದ್ರೆ ಯಾವುದೇ ಆಗಲಿ ಸಮತೋಲನ ಆಹಾರ ತಗೋಬೇಕು, ಪೌಷ್ಟಿಕ ಆಹಾರ ತಗೋಬೇಕ್ರಿ ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದ. ಹಲೋ ಹಲೋ ಮೇಡಮ್, ನಾನು ಚಿಕ್ಕೋಮೇಡಿನ ಗಿರಿಜಮ್ಮ ಅಂತ ಹೇಳಿ ಮಾತಾಡ್ತಿರೋದು. ಗಿರಿಜಮ್ಮ ಎಲ್ಲಿಂದ? ಗಿರಿಜನ ಕುಡ್ಲಿಗಿ ತಾಲೂಕು ಚಿಕ್ಕೋಮನಹಳ್ಳಿ. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಪ್ಲೇಟ್ಲೆಟ್ಸ್ ಕಡಿಮೆ ಆದಾಗ, ಬಹಳ ಕಡಿಮೆ ಆದ್ರೆ ಹಾಕ್ಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ಪಪ್ಪಾಯ ಹಣ್ಣದ್ ಹೇಳ್ತಾರೆ ಸರ್, ಪಪ್ಪಾಯ ಹಣ್ಣದ್ ಇದು ಸಿಗುತ್ತೆ, ಹಣ್ಣು ತಗೋಬೇಕು, ಎಲೆಯಿಂದ ರಸ ಮಾಡ್ತಾರೆ, ಅದ್ರದ ಟ್ಯಾಬ್ಲೆಟ್ಸು ಬರ್ತದೆ. ಆಮೇಲೆ ಕಿವಿ ಫ್ರೂಟಿನ ಜ್ಯೂಸ್ ತಗೋಬೇಕು, ಎಳ್ನೀರ್ ಕುಡಿಬೇಕು ದಿವಸಕ್ಕೆ ಎರಡು ಸರಿ. ಅದನ್ನ ಶುಗರ್ಗೆ ಏನ್ ಪ್ರಾಬ್ಲಮ್ ಇದೆ ಸರ್, ಎಳ್ನೀರಲ್ಲಿ ಏನಾದ್ರಲ್ಲಿ ಶುಗರ್ ತಗೋಬಹುದು. ಯಾವ್ದೇ ಆಗ್ಲಿ ಮಾಡ್ರೇಟ್ ಆಗಿ ತಗೊಂಡ್ರೆ ಯಾವ್ದು ಏನು ಅಪಾಯ ಆಗಲ್ಲ ಸರ್. ಎಳ್ನೀರ್ ತಗೋಬಹುದು. ಧನ್ಯವಾದ. ಹಲೋ ಹಲೋ ಹಲೋ, ನಮಸ್ಕಾರ ಡಾಕ್ಟರ್ಜಿ. ನಮಸ್ಕಾರ. ಈಗ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ. ಹಲೋ ಹಲೋ ಹಲೋ ಹೇಳ್ರಿ. ಹಲೋ ಹಲೋ ಹೇಳ್ರಿ, ನಿಮ್ಮ ಹೆಸರೇನು? ಹಲೋ ಹೇಳ್ರಿ, ನಿಮ್ಮ ಹೆಸರೇನು ಹೇಳ್ರಿ? ಶಿವಲಿಂಗಯ್ಯ ಹಿರೇಮಠ್ರಿ. ಯಾವ ಊರಿಂದ? ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಳ್ರಿ. ಹಾ, ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ರೀ, ಹೇಳಿ ಮೇಡಮ್ ರೀ. ಆಫರಿಸಿಸ್ ಕಾಯಿಲೆ ಬರುತ್ತೆ ಅಂತ ಬರೋದ್ರಲ್ಲಿ ಏನಾದ್ರೂ ಮುಂಜಾಗ್ರತೆ ಕ್ರಮ ಆಯ್ತೇನ್ರಿ? ಆಫರಿಸಿಸ್ ಕಾಯಿಲೆ ಅಲ್ಲ ಸರ್, ಅದೊಂದು ವಿಧಾನ, ರಕ್ತ ತೆಗೆಯುವಂತ ವಿಧಾನ ಸರ್. ಅದು ಕಾಯಿಲೆ ಅಂದ್ರೆ ಈಗ ರಕ್ತ ಸಂಬಂಧಪಟ್ಟಂಗ ನಮ್ಮ ರಕ್ತ ಕಡಿಮೆ ಆಗಬಾರ್ದಂಗ ಏನಾದ್ರು ಮುನ್ಸೂಚನೆ ರೀ? ರಕ್ತ ಕಡಿಮೆ ಆಗ್ದಂದ್ರೆ ಪೌಷ್ಟಿಕ ಆಹಾರ ತಗೋಬೇಕು ಸರ್. ಆಮೇಲೆ ಅದ್ರೊಳಗೆ ಎಲ್ಲ ಇದು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎಲ್ಲದು ಅಂಶ ಇರುವಂತದ್ದು, ತಪ್ಪಲ್ ಪಲ್ಲೆ ಕಾಳು ಪಲ್ಲೆ ಎಲ್ಲದು ತಗೊಂಡ್ರೆ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು ಸರ್. ಧನ್ಯವಾದ. ಹಲೋ ಹಲೋ ಹಲೋ ಮೇಡಮ್. ಹಾ, ಯಾರು ಮಾತಾಡೋದು? ಇಲ್ಲಿ ಸೌದತ್ತಿಯಿಂದ ಶಿವಾನಂದ್ ಅಂತ ಹೇಳಿ ಮಾತಾಡೋದ್ರಿ. ಹಾ, ಪ್ರಶ್ನೆ ಕೇಳ್ರಿ ಶಿವಾನಂದ್. ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಇದು ಡಯಾಬಿಟಿಸ್ ಇದ್ದವ್ರಿಗೆ ಬ್ಲಡ್ ತಗೊಳ್ಳೋದಿಲ್ಲ ಅಂತಾರಲ್ರಿ, ಡಯಾಬಿಟಿಸ್ ಇದ್ದು ಇನ್ಸುಲಿನ್ ಇಂಜೆಕ್ಷನ್ ಮಾಡಿಸ್ಕೋತಿದ್ರೆ ರಕ್ತ ಕೊಡೋಕ್ ಬರೋದಿಲ್ಲ ಸರ್. ಆದ್ರೆ ಡಯಾಬಿಟಿಸ್ ಇದ್ದು ಟ್ಯಾಬ್ಲೆಟ್ ಮೇಲಿದ್ರೆ ರಕ್ತ ಕೊಡಬಹುದು ಸರ್. ಮತ್ತೆ ಒಂದು ಎಲ್ ಡಿ ಎಲ್ ಅದನ್ನ ತೆಗಿಬಹುದು ಅಂದ್ರಲ್ರಿ, ಈಗ ನಮ್ಗೆ ಡಯಾಬಿಟಿಸ್ ಐತಿ, ಅದ ಎಲ್ ಡಿ ಎಲ್ ನಾವು ಅದನ್ನ ಇದನ್ನ ಮಾಡ್ಕೋಬಹುದು, ತೆಗಿಸಬಹುದು ಅಂದ್ರೆ ಅದು ಅದಕ್ಕೆ ಇದೆ. ಅಂದ್ರೆ ನಮ್ಮಲ್ಲಿ ಇನ್ನೂ ಅದ್ ಪ್ರೊಸೀಜರ್ ಇಲ್ಲ ಸರ್, ಬರೀ ಎಸ್ ಟಿ ಪಿ ನ ಪ್ಲೇಟ್ಲೆಟ್ ಅಷ್ಟೇ ಮಾಡ್ತಾ ಇದೀವಿ, ಅವೆಲ್ಲ ಪ್ರೊಸೀಜರ್ಸ್ ಮಾಡಬಹುದು ಅಂತ ಒಂದು ಬುಕ್ ಅಲ್ಲಿ. ಧನ್ಯವಾದ. ಥ್ಯಾಂಕ್ ಯು. ಹಲೋ ಹಲೋ ಹಾ ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಬೆಳಗಾವಿ ಗ್ರಾಮದಿಂದ ಮಲ್ಲಿಕಾರ್ಜುನ್ ಅಂತ ಮಾತಾಡ್ತಾ ಇದ್ದೀನಿ ಮೇಡಮ್. ಮಲ್ಲಿಕಾರ್ಜುನ್, ಪ್ರಶ್ನೆ ಕೇಳ್ರಿ. ಮೇಡಮ್, ಈ ಬಿಳಿ ಕಣದ ಕೊರತೆಯಿಂದ ಯಾವ ಯಾವ ರೋಗಗಳು ಉದ್ಭವ ಆಗ್ತಾವ ಅಂತೇಳಿ ಸ್ವಲ್ಪ ಮಾಹಿತಿ ಹೇಳ್ಬೇಕು. ನೋಡ್ರಿ, ಬಿಳಿ ರಕ್ತ ಕಣ ಅಂದ್ರೆ ಪ್ಲೇಟ್ಲೆಟ್ ಏನಿದೆಯಲ್ಲ, ರಕ್ತ ಗೋಲಗಳಂತೀವಿ, ಅದು ಕಡಿಮೆ ಆದಾಗ ಬ್ಲೀಡಿಂಗ್ ಅಂದ್ರೆ ರಕ್ತಸ್ರಾವ ಆಗುತ್ತೆ. ಸೊ ರಕ್ತಸ್ರಾವ ಹೊರಗಡೆ ಕಾಣಂಗಾದ್ರೆಗಿನೇ ನಾವು ಏನಾರ ಮಾಡ್ಬೋದು. ಒಂದೊಂದ್ಸತಿ ಅದು ಬ್ರೇನ್ ಒಳಗೆಲ್ಲ ಆದರೆ ನಮಗೆ ಗೊತ್ತೇ ಆಗೋದಿಲ್ಲ, ಪೇಷಂಟ್ ಕೋಮಾದಲ್ಲಿ ಹೋಗ್ಬೋದು. ಸೊ ಆದ್ರಿಂದ ಅಂದ್ರೆ ಈ ಬಿಳಿ ರಕ್ತದ ಕೊರತೆಯಿಂದ ಯಾವ ರೋಗಗಳು ಉದ್ಭವ ಆಗ್ತಾವ್ರಿ, ಅದರ ಲಕ್ಷಣಗಳು ಏನಂತ ಸ್ವಲ್ಪ? ರೋಗಗಳಂದ್ರೆ ಬ್ಲೀಡಿಂಗ್ ಆಗತ್ತೆ, ಅಂದ್ರೆ ಹೊರಗಡೆ ರಕ್ತಸ್ರಾವ ಆಗತ್ತೆ, ಮೈ ಮೇಲೆ ಕೆಂಪು ಕೆಂಪು ಮಚ್ಚೆ ಬರ್ಬೋದು. ಓಕೆ, ಆಮೇಲೆ ಬ್ಲೀಡಿಂಗ್ ಆಗಿ ಪೇಷಂಟಿಗೆ ತೊಂದರೆ ಆಗುತ್ತೆ, ಹೊಟ್ಟೆ ಒಳಗೆ ಬ್ಲೀಡಿಂಗ್ ಆಗ್ಬೋದು, ಮೋಷನಲ್ಲಿ ಬ್ಲೀಡಿಂಗ್ ಬರುತ್ತೆ ಮೂಗಲ್ಲಿ. ಓಕೆ, ವಾಂತಿಯಲ್ಲಿ ಬರ್ಬೋದು, ಮೋಷನಲ್ಲಿ ಬರ್ಬೋದು. ಅದೇ ಏನಾರ ಬ್ರೇನ್ ಒಳಗಾದರೆ ನಮಗೆ ಕಾಣಿಸಲ್ಲ ಸರ್. ಸೊ ಅವಾಗೆ ಪೇಷಂಟಿಗೆ ತೊಂದರೆ ಆಗುತ್ತೆ. ಧನ್ಯವಾದ. ಹಲೋ ಹಲೋ ಹಾ ಹೇಳ್ರಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇಲ್ಲಿ ಜಮಖಂಡ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಜಮಖಂಡಿಂದ ಮಾತಾಡೋದು ಮೇಡಮ್. ತಮ್ಮ ಹೆಸರು? ನಿಂಗರಾಜ್ ಬಿರಾದರ್ ಅಂತ. ಹಾ, ಪ್ರಶ್ನೆ ಕೇಳ್ರಿ ನಿಂಗರಾಜ್. ಮೇಡಮ್, ಇದು ಹಿಮೋಗ್ಲೋಬಿನ್ ಅಂತ ಕಡಿಮೆ ಆಗತ್ತಲ್ಲ ಮೇಡಮ್, ಏನ್ ಕಾರಣ ಅಂತ? ಹಿಮೋಗ್ಲೋಬಿನ್ ಕಡಿಮೆ ಆದಕ್ಕೆ ಬಹಳಷ್ಟು ಕಾರಣ ಇದೆ ಸರ್, ಬ್ಲೀಡಿಂಗ್ ಆಗಿರ್ಬೋದು, ಆಮೇಲೆ ಐರನ್ ಡಿಫಿಷಿಯನ್ಸಿ ಆಗಿರ್ಬೋದು, ಅಂದರೆ ಕಬ್ಬಿಣಾಂಶದ ಕೊರತೆ ಆಗಿರ್ಬೋದು, ವೈಟಮಿನ್ ಬಿ 12 ಡಿಫಿಷಿಯನ್ಸಿ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ, ಭಾಳ ಕಾರಣಗಳಿದೆ. ಇವು ನಾವು ಮುಖ್ಯವಾಗಿ ತಿಳಿದುಕೊಳ್ಳುವಾದ ಅಂಶಗಳು ಸರ್. ಅಂದರೆ ಈಗ ನಾವು ಏನೋ ಒಂದ್ಸತಿ ಕಡಿಮೆ ಆದಾಗ ಅದನ್ನ ಅಂದ್ರೆ ಮುಂಜಾಗ್ರತವಾಗಿ ಏನು ಅದೇ ಪೋಷಕಾಂಶ ಸರಿಯಾಗಿ ಊಟ ಮಾಡಬೇಕು ಟೈಮ್ ಸರಿಗೆ, ಆಮೇಲೆ ಸಮತೋಲನ ಆಹಾರ ತಗೋಬೇಕು, ಐರನ್ ಇರುವಂತ ಅಂಶಗಳಾದ ಬೆಲ್ಲ, ಆಮೇಲೆ ಗ್ರೀನ್ ವೀಜ್ ಲೀಫ್ ವೆಜಿಟೇಬಲ್ಸ್ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಈ ಥರದ್ದೆಲ್ಲ ತಗೊಂಡ್ರೆ ನಾವು ಬೀಟ್ರೂಟು ಇವನ್ನೆಲ್ಲ ತಗೊಂಡ್ರೆ ನಾವು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡ್ಕೋಬಹುದು ಸರ್. ಓಕೆ ಓಕೆ, ತುಂಬ ಧನ್ಯವಾದಗಳು. ಧನ್ಯವಾದ. ಹಲೋ ಹಲೋ ಹೇಳ್ರಿ. ಹಲೋ ಹಲೋ ಹೇಳ್ರಿ ಮೇಡಮ್. ನರಗುಂದ ಶಿವಾನಂದ್ ಸರಗತಿ ಅಂತ ಹೇಳಿ ಹೇಳ್ರಿ ಪ್ರಶ್ನೆ ಕೇಳಿಲ್ಲ ಗುಣಿ ಡಾಕ್ಟರ್ ಪ್ರಶ್ನೆ ಕೇಳಪ್ಪ ಮೇಡಮ್. ವಾಟ್ ಆರ್ ದ ರಿಸ್ಕ್ ಆರ್ ಕಾಂಪ್ಲಿಕೇಶನ್ ಆಫ್ ದ ಆಪರೇಷನ್ಸ್? ಕಾಂಪ್ಲಿಕೇಶನ್ಸ್ ಅಂದರೆ ಅದೇ ಸೂಜಿ ಹಾಕಿದ ಜಾಗದಲ್ಲಿ ಸ್ವಲ್ಪ ನೋವಾಗ್ಬೋದು, ತಲೆ ಸುತ್ತು ಬರ್ಬೋದು. ಆಗಲೇ ಹೇಳ್ದಂಗೆ ಸಿಟ್ರೇಟ್ ಟಾಕ್ಸಿಟಿ ಅಂತ ಹೇಳಿದ್ನಲ್ಲ, ನಾನು ರಕ್ತ ಹೆಪ್ಪುಗಳಾರ್ದ ಒಂದು ಅಂಶ ಹಾಕಿರ್ತೀವಿ ನಾವು ರಕ್ತದಲ್ಲಿ ಸೇರಿಸಿ ಕಲೆಕ್ಟ್ ಮಾಡ್ಬೇಕಾದ್ರೆ ಆ ಸಿಟ್ರೇಟ್ ಕಡಿಮೆ ಆದ ಅದೇನು ಮಾಡುತ್ತೆ, ಕ್ಯಾಲ್ಶಿಯಮ್ ಅಂಟುಕೊಂಡು ಮೈಯಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಜುಮ್ ಜುಮ್ ಆಗೋ ಚಾನ್ಸಸ್ ಇರುತ್ತೆ ಬಾಯಿ ಸುತ್ತ. ಸೊ ಅದಕ್ಕೆ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ಅವೆಲ್ಲ ಮಿನಿಮಮ್ ಥರದ್ದು ಸರ್, ಅದೇನು ಭಾಳ ತೊಂದರೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಶಿವರಾಜ್. ಇನ್ನೂ ಅನೇಕ ಪ್ರಶ್ನೆಗಳು ಇದ್ದವು ಡಾಕ್ಟರ್, ಆದ್ರೆ ಸಮಯ ಆಗ್ತಾ ಬಂದದ. ಶ್ರೋತೃ ಬಾಂಧವರೇ, ಅಫೆರಿಸಿಸ್ ಅನ್ನುವಂಥದ್ರ ವಿಷಯದ್ರ ಬಗ್ಗೆ ಇಷ್ಟೊತ್ತು ನಿಮಗೆ ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಲಕ್ಷ್ಮೀದೇವಿ ಕೆ ಬಿ ಅವರು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247777 ಅಥವಾ 2321000 ಅಥವಾ 7187000. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಪಾಸ್ ಎಂದರೆ